ಯಾಕೆ ಅಂತಂದ್ರೆ ಬೀಜೋಪಚಾರದಲ್ಲಿ ನಾವು ರೋಗ ಬರದೇ ಇರೋ ಹಾಗೆ ಮತ್ತೆ ಮಣ್ಣಿನಿಂದ ಬರುವಂತ ರೋಗಗಳನ್ನ ತಡೆಯೋದಕ್ಕೆ, ಬೀಜಗಳಿಂದನೇ ಬರುವಂತ ರೋಗಗಳನ್ನ ತಡೆಯೋದಕ್ಕೆ, ಹಾಗೂ ಅಧಿಕವಾಗಿ ಒಂದು ಮೊಳಕೆ ಪ್ರಮಾಣವನ್ನ ಪಡೆಯೋದಕ್ಕೆ, ಮತ್ತೆ ಸೂಕ್ತವಲ್ಲದ ವಾತಾವರಣದಲ್ಲೂ ಕೂಡ ನಮಗೆ ಹೆಚ್ಚಿನ ಒಂದು ಮೊಳಕೆಯನ್ನ ಬರೋದಕ್ಕೆ ಸಾಧ್ಯವಾಗೋ ಹಾಗೆ ನಾವು ಹಲವಾರು ರೀತಿಯ ಬೀಜೋಪಚಾರಗಳನ್ನ ನಾವು ಮಾಡ್ತೀವಿ. ಇದರಲ್ಲಿ ಎರಡು ರೀತಿ ಬೀಜೋಪಚಾರ ನಾವು ಮಾಡಬಹುದು. ಮೊದಲನೇದಾಗಿ ನಾವು ಶೇಖರಣೆ ಮಾಡೋದಕ್ಕೆ ಮೊದಲು ಒಂದು ಬೀಜೋಪಚಾರವನ್ನ ಕೂಡ ನಾವು ಮಾಡಬಹುದು, ಅದು ನಾವು ಶೇಖರಣಾ ಪೂರ್ವ ಬೀಜೋಪಚಾರ ಅಂತ ಕರಿತೀವಿ. ಮತ್ತೊಂದು ಬಿತ್ತನೆ ಪೂರ್ವ, ಅಂದ್ರೆ ಬಿತ್ತನೆ ಮಾಡೋದಕ್ಕೆ ಮೊದಲು ಕೂಡ ನಾವು ಕೆಲವೊಂದು ಬೀಜೋಪಚಾರಗಳನ್ನ ಮಾಡಿರ್ತೀವಿ. ಸಾಮಾನ್ಯವಾಗಿ ನಾವು ಅಂಗಡಿಯಿಂದ ನಾವೇನಾದ್ರೂ ಬೀಜಗಳನ್ನ ಕೊಂಡುಕೊಳ್ಳೋದೇ ಆದ್ರೆ ನೀವು ನೋಡಿರಬಹುದು, ಅಂಗಡಿಯಿಂದ ಕೊಂಡುವಂತ ಬೀಜಗಳಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಬಣ್ಣಗಳನ್ನ ಹಾಕಿರ್ತಾರೆ. ಸೊ ಈ ಬಣ್ಣಗಳಾಗಿದೆ ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಈಗಾಗಲೇ ಬೀಜಗಳಿಗೆ ಬೀಜೋಪಚಾರವನ್ನ ಮಾಡಿದರೆ ಅನ್ನೋದು ಆಗುತ್ತೆ. ಇನ್ನು ನೀವು ಕೃಷಿ ಬೆಳೆಗಳು ಅಂದ್ರೆ ಆಹಾರ ಬೆಳೆಗಳಾದ ಅಥವಾ ಜೋಳ, ರಾಗಿ ಅಥವಾ ಗೋಧಿ, ಭತ್ತ ಈ ರೀತಿಯಾದಂತ ಒಂದು ಬೀಜಗಳನ್ನ ಕೊಂಡುಕೊಂಡ್ರೆ ಸಾಮಾನ್ಯವಾಗಿ ಇದಕ್ಕೆ ಬಣ್ಣಗಳನ್ನ ಕಟ್ಟಿರೋದಿಲ್ಲ, ಅದರ ಬದಲಿಗೆ ಒಣ ರೂಪದಲ್ಲಿ ಬೀಜೋಪಚಾರವನ್ನ ಸಾಮಾನ್ಯವಾಗಿ ಮಾಡಿರ್ತಾರೆ. ಅದು ಶಿಲೀಂದ್ರ ನಾಶಕದಿಂದ ಬೀಜೋಪಚಾರವನ್ನ ಮಾಡಿರ್ತಾರೆ. ಯಾವುದೇ ಒಂದು ಬೀಜವನ್ನ ನಾವು ಶೇಖರಣೆ ಮಾಡಬೇಕು, 6 ತಿಂಗಳ ಕಾಲ ಅಥವಾ 3 ತಿಂಗಳನ್ನ ಶೇಖರಣೆ ಮಾಡಬೇಕು ಅಥವಾ 1 ವರ್ಷಕ್ಕೆ ನಾವು ಶೇಖರಣೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಕಡ್ಡಾಯವಾಗಿ ಒಂದು ಬೀಜೋಪಚಾರವನ್ನ ಮಾಡಿನೇ ನಾವು ಶೇಖರಣೆ ಮಾಡೋದಾದ್ರೆ ಅದರ ಒಂದು ವರ್ಷದವರೆಗೆ ನಾವು ಅದರ ಒಂದು ಮೊಳಕೆ ಪ್ರಮಾಣವನ್ನ ನಾವು ಕಾಪಾಡ್ಕೋಬಹುದು. ನಾವು ರಾಸಾಯನಿಕ ಬಳಸಿ ನಾವು ಮಾಡ್ತೀವಿ ಅನ್ನೋದೇ ಆದ್ರೆ 1 ಕೆಜಿ ಬೀಜಕ್ಕೆ ಸಾಮಾನ್ಯವಾಗಿ 2 ಗ್ರಾಂನಂತೆ ಶಿಲೀಂದ್ರನಾಶಕ, ಅಂದ್ರೆ ನಿಮ್ಮಲ್ಲಿರುವ ಯಾವ್ದಾದ್ರು ಒಂದು ಶಿಲೀಂದ್ರನಾಶಕವನ್ನ ಕಾರ್ಬನ್ಡೈಸಿಯಂ, ಸಾಮಾನ್ಯವಾಗಿ ನಾವು ಕಾರ್ಬನ್ಡೈಸಿಯಂ ಅನ್ನ ಬಳಸ್ತೀವಿ, ಅದ್ ಬಿಟ್ರೆ ಕ್ಯಾಪ್ಟಾಫ್ ಅಂತ ಒಂದು ಸಿಗುತ್ತೆ. ಇದು 1 ಕೆಜಿ ಬೀಜಕ್ಕೆ 2 ಗ್ರಾಂನಂತೆ ಒಣ ಪುಡಿ, ಅಂದ್ರೆ ನೀವು ಯಾವುದೇ ರೀತಿಯಾದಂತ ಒಂದು ನೀರನ್ನ ನಾವು ಇದರಲ್ಲಿ ಸೇರಿಸೋ ಹಾಗಿಲ್ಲ. ಬೀಜಗಳನ್ನ ಸ್ವಲ್ಪ ನೆರಳಲ್ಲಿ ಚೆನ್ನಾಗಿ ಒಣಗಿಸಬೇಕು. ಒಣಗಿಸಿದಂತ ಬೀಜಗಳಿಗೆ 1 ಕೆಜಿಗೆ 2 ಗ್ರಾಂನಂತೆ ಪುಡಿಗಳನ್ನ ನಾವು ಅದರಲ್ಲಿ ಹಾಕಿ ಕೈಯಲ್ಲಿ ನಾವು ಅದನ್ನ ಮಿಶ್ರಣ ಮಾಡಿ ನೀವು ಶೇಖರಣೆಯನ್ನ ಮಾಡುವ ಯಾವ್ದಾದ್ರು ಒಂದು ಪಾಲಿಥಿನ್ ಚೀಲದಲ್ಲೋ ಅಥವಾ HDPE ಬ್ಯಾಗ್ ಅಲ್ಲೋ ಕಟ್ಟಿಟ್ಟು ಹೆಚ್ಚಾಗಿ ನೀರು ಆಡದೇ ಇರುವಂತ ಜಾಗದಲ್ಲಿ, ತಂಪಾಗಿರುವಂತಹ ಜಾಗದಲ್ಲಿ ನಾವು ಬೀಜಗಳನ್ನ ಇಟ್ಟು ಶೇಖರಣೆ ಮಾಡಬಹುದು. ಇನ್ನು ಎರಡನೇದು ಅಂತ ಹೇಳಿದ್ರೆ ಬಿತ್ತನೆ ಪೂರ್ವ, ಅಂದ್ರೆ ಬಿತ್ತನೆ ಮಾಡೋದಕ್ಕೆ ಮೊದಲು ನಾವು ಮಾಡಬೇಕಾಗಿರುತ್ತೆ. ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದಾಗೆ ಅಂಗಡಿಯಿಂದ ಕೊಂಡುಕೊಂಡಂತ ಬೀಜಗಳಿಗೆ ಈಗಾಗಲೇ ಅವರು ಬೀಜೋಪಚಾರವನ್ನ ಮಾಡಿರ್ತಾರೆ. ನಾವು ಮತ್ತೆ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ಒಂದು ಬರುತ್ತೆ. ನೀವು ಆ ಪ್ಯಾಕೆಟ್ ಹಿಂದೆ ತೆಗೆದ್ರೆ ಅದರಲ್ಲೊಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ, ಯಾವ ದಿನಾಂಕದಲ್ಲಿ ನಾವು ಇದನ್ನ ಬೀಜವನ್ನ ಪರೀಕ್ಷೆ ಮಾಡಿದೀವಿ, ಜೊತೆಗೆ ಯಾವ ದಿನಾಂಕದಲ್ಲಿ ಇದನ್ನ ನಾವು ಪ್ಯಾಕ್ ಮಾಡಿದೀವಿ ಅನ್ನೋದು ಕೂಡ ಒಂದು ತಾರೀಕು ಇರುತ್ತೆ. ಆ ತಾರೀಕಿನ ಪ್ರಕಾರ ಅಕಸ್ಮಾತ್ ಏನಾದ್ರೂ 4 ತಿಂಗಳಿಗಿಂತ ಹೆಚ್ಚಿಗೆ ಅಥವಾ 5 ತಿಂಗಳಿಗಿಂತ ಹೆಚ್ಚಿಗೆ ಮುಂಚೆನೆ ಅದು ಪ್ಯಾಕ್ ಮಾಡಿದ್ರೆ ನೀವು ಮತ್ತೊಮ್ಮೆ ಬೀಜೋಪಚಾರವನ್ನ ಮಾಡಬಹುದು. ಇಲ್ಲ ಅದು 2 ತಿಂಗಳಾಗಿದೆ 3 ತಿಂಗಳಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಮತ್ತೆ ಬೀಜೋಪಚಾರ ಮಾಡುವಂತ ಅವಶ್ಯಕತೆ ಇಲ್ಲ, ನೇರವಾಗಿ ನೀವು ಅದನ್ನ ಬಿತ್ತನೆಯನ್ನ ಮಾಡಬಹುದು. ಇಲ್ಲ ನಮ್ಗೆ ಇದು ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದಾಗೆ ಬೀಜೋಪಚಾರ ಮಾಡೋದು ಅತಿ ಮುಖ್ಯವಾಗಿ ನಮ್ಗೆ ಬೀಜದಿಂದಾನೇ ಬರುವಂತ ಒಂದು ರೋಗಾಣುಗಳು ಏನಿದೆ ಅದನ್ನ ನಾವು ತಡೆಯೋದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ಅಂದ್ರೆ ನಾವು ಬಿತ್ತನೆ ಮಾಡಿದ ಮೇಲೆ ಮಣ್ಣಿನಿಂದ ಕೂಡ ಕೆಲವೊಂದು ರೋಗಾಣುಗಳು ಇರುತ್ತೆ, ಅದರಿಂದ ಕೂಡ ಸಸಿಗಳು ಸಾಯುತ್ತೆ, ಅದನ್ನು ಕೂಡ ನಾವು ತಡೆಯೋದಕ್ಕೆ ನಾವು ಬೀಜೋಪಚಾರವನ್ನ ಮಾಡಬೇಕಾಗಿರುತ್ತೆ. ಈ ಎರಡು ಉದ್ದೇಶಕ್ಕೆ ನಾವು ಬೀಜೋಪಚಾರವನ್ನ ಮಾಡಿರ್ತೀವಿ. ಅಂದ್ರೆ ನೀವು ಒಂದು ಸಾರಿ ಬೀಜೋಪಚಾರ ಮಾಡಿದ್ರೆ ಆ ಬೀಜೋಪಚಾರ ನಮ್ಮ ಸಸಿಗಳನ್ನ 30 ದಿನಗಳ ಕಾಲ ಅದನ್ನ ರಕ್ಷಣೆ ಮಾಡುತ್ತೆ. 30 ದಿನಗಳವರೆಗೆ ಯಾವುದೇ ರೀತಿಯಾದಂತ ರೋಗ ಬರದಿರೋ ಹಾಗೆ ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾವು ಬೀಜೋಪಚಾರವನ್ನ ಮಾಡಿರ್ತೀವಿ. ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ, ನಾವು ಖುಷ್ಕಿ ಬೇಸಾಯ ಮಾಡ್ತಾ ಇರ್ತೀವಿ, ಅಂದ್ರೆ ಒಣ ಪ್ರದೇಶದಲ್ಲಿ ನಾವು ಬೇಸಾಯವನ್ನ ಮಾಡ್ತಾ ಇರ್ತೀವಿ. ಇವತ್ತು ಮಳೆ ಬಂದಿದೆ, ಬಿತ್ತನೆಯನ್ನ ಮಾಡಬೇಕಾಗುತ್ತೆ, ಆದ್ರೆ ಇನ್ 2-3 ದಿವಸಕ್ಕೆ ಮಳೆ ಬರುತ್ತಿಲ್ಲೋ ಅನ್ನೋದು ನಮ್ಗೆ ಖಾತ್ರಿ ಇರೋದಿಲ್ಲ. ಅಂತ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ನೀವು ಕೃಷಿ ಬೆಳೆಗಳು ಅದರಲ್ಲೂ ನೀವು ಜೋಳವನ್ನ ನೇರವಾಗಿ ನೀವು ಜಮೀನಿಗೆ ಬಿತ್ತನೆ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಒಂದು ಅತಿ ಸುಲಭವಾಗಿ ಮಾಡುವಂತಹ ಒಂದು ಬೀಜೋಪಚಾರ ಇದೆ, ಅದೇನು ಅಂತ ಹೇಳಿದ್ರೆ ಬೀಜವನ್ನ ಗಟ್ಟಿಕೊಳಿಸೋದು ಅಂತ ಹೇಳ್ತೀವಿ. ಅದೇನಂದ್ರೆ ನೀವು 8 ಗಂಟೆಗಳ ಕಾಲ ಬೀಜಗಳನ್ನ ನೀರಲ್ಲಿ ನೆನೆಸಬೇಕು, ತದನಂತರ ನೀರೆಲ್ಲ ಬಸಿಬೇಕು, ಬಸದ ಮೇಲೆ ಅದನ್ನ ನೆರಳಲ್ಲಿ ಒಣಗಿಸಬೇಕು. ಒಣಗಿಸಿದ ನಂತರ ನೀವು ಅದನ್ನ ಬಿತ್ತನೆ ಮಾಡಿದ್ದೆ ಆದ್ರೆ ಒಂದು 2-3 ದಿವಸ ಮಳೆ ಬರದೇ ಇದ್ರೂ ಕೂಡ ನಮ್ಮ ಬೀಜಗಳು ಮೊಳಕೆಯನ್ನ ಪಡಿತವೆ. ಸೊ ಮೊಳಕೆ ಬರೋದಕ್ಕೆ ಸಹಾಯನ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಕೂಡ ನಾವು ಖುಷ್ಕಿ ಬೇಸಾಯದಲ್ಲಿ ಏನೋ ಒಂದು ಬೀಜಗಳ ಸಂಖ್ಯೆಯನ್ನು ನಾವು ಕಾಪಾಡ್ಕೋಬಹುದು, ಅದನ್ನ ನಾವು ಕಾಪಾಡ್ಕೋಬಹುದು. ಇದು ಬಹಳ ಸುಲಭವಾಗಿ ಮಾಡುವಂತದ್ದು, ಆದ್ರೆ ನಾನು ನೋಡಿರೋ ಮಟ್ಟಿಗೆ ಹೆಚ್ಚು ಜನ ರೈತರು ಮಾಡ್ತಾ ಇಲ್ಲ. ಇದು ಮಾಡಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ನಾವು 1 ಎಕರೆನಲ್ಲಿ ಇವಾಗ 1 ಲಕ್ಷ ಅಥವಾ 1.5 ಲಕ್ಷ ಸಸಿಗಳನ್ನ ನಾವು ಕಾಪಾಡ್ಕೋಬೇಕು ಅಂತಿದ್ರೆ ಅಷ್ಟು ಪ್ರಮಾಣದ ಸಸಿಗಳನ್ನ ನಾವು ಕಾಪಾಡ್ಕೊಂಡಾಗ್ಲಷ್ಟೇ ನಾವು ಏನು ಇಳುವರಿಯನ್ನ ಪಡಿಬೇಕು ಅಂತಿರ್ತೀವೋ ಅದನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ಬೀಜೋಪಚಾರ ಅಂತ ಹೇಳೋದಾದ್ರೆ, ಇವಾಗ ನಾನೇ ಸ್ವಂತವಾಗಿ ನಾವು ಬೀಜೋತ್ಪಾದನೆ ಮಾಡ್ಕೊಂಡಿದೀವಿ, ಅದನ್ನ ಇವಾಗ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೀಜೋಪಚಾರವನ್ನ ಮಾಡಬೇಕಾಗುತ್ತೆ. ಅದನ್ನೇನು ಮೊದಲನೇದಾಗಿ ನಾನು ಆಗ್ಲೇ ಹೇಳಿದಾಗೆ 1 ಕೆಜಿಗೆ 2 ಗ್ರಾಂನಂತೆ ಒಂದು ಶಿಲೀಂದ್ರನಾಶಕವನ್ನ ಬಳಸಿ ನೀವು ಬಿತ್ತನೆ ಮಾಡಬಹುದು. ಇದೆಲ್ಲ ನಾವು ರಾಸಾಯನಿಕ ಬಳಸೋದಿಲ್ಲ, ನಮ್ಗೆ ರಾಸಾಯನಿಕ ರಹಿತ ಒಂದು ಕೃಷಿಯನ್ನ ಮಾಡಬೇಕು ಅಥವಾ ಒಂದು ಬೆಳೆಯನ್ನ ಬೆಳಿಬೇಕು ಅನ್ನೋ ಉದ್ದೇಶ ಇದ್ರೆ ನೀವು ಬಹಳ ಸುಲಭವಾಗಿ ನಮ್ಮಲ್ಲಿ ಸಹ ಹೆಚ್ಚಾಗಿ ನಿಮ್ಗೆ ಗೊತ್ತಿರಬಹುದು ಜೈವಿಕ ಜೀವಾಣುಗಳು ನಮ್ಗೆ ಎಲ್ಲಾ ಕಡೆ ಸಿಗ್ತಾ ಇದೆ, ಟ್ರೈಕೋಡರ್ಮಾ ಸಿಗುತ್ತೆ, ಸೂಡೋಮೋನಸ್ ಅಂತ ಸಿಗುತ್ತೆ, ಇದನ್ನ ಕೂಡ ನಾವು ಬಿತ್ತನೆಗೆ ಬಳಸ್ಕೋಬಹುದು. ಇದೇನು ಅಂದ್ರೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಸ್ ಏನ್ ಮಾಡುತ್ತೆ ಅಂದ್ರೆ, ಟ್ರೈಕೋಡರ್ಮಾ ಅನ್ನೋದು ಒಂದು ಶಿಲೀಂಧ್ರ ಆಗಿರೋದ್ರಿಂದ ಬೇರೆ ಶಿಲೀಂಧ್ರಗಳು ನಮ್ಮ ಬೀಜಗಳ ಮೇಲೆ ಒಂದು ಅಟ್ಯಾಕ್ ಮಾಡಬಾರ್ದು ಅಥವಾ ಅದನ್ನ ಹಾಳು ಮಾಡಬಾರ್ದು ಅನ್ನೋದನ್ನ ತಡೆಯುತ್ತೆ. ಸೂಡೋಮೋನಸ್ ಏನಿದೆ ಅದೊಂದು ದುಂಡಾಣು ಅಂದ್ರೆ ಬ್ಯಾಕ್ಟೀರಿಯಾ, ಅದು ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಗಳನ್ನ ಅದು ತಡೆಯುತ್ತೆ. ಇದಕ್ಕೆ ನಾವು ಹೇಗೆ ಬೀಜೋಪಚಾರ ಮಾಡಬೇಕು ಅಂದ್ರೆ, ಇದು ಅಷ್ಟೇ ಒಣ ಉಪಚಾರ. 1 ಕೆಜಿ ಬೀಜಕ್ಕೆ 5 ಗ್ರಾಂನಂತೆ 5 ಗ್ರಾಂ ಟ್ರೈಕೋಡರ್ಮಾ, 5 ಗ್ರಾಂ ಸೂಡೋಮೋನಸ್, ಎರಡನ್ನ ಬೆರೆಸಿ ಒಣೋಪಚಾರ ಮಾಡಬೇಕು. ಯಾವುದೇ ರೀತಿಯಾದಂತ ಒಂದು ನೀರನ್ನು ಸಿಂಪಡಿಸೋ ಅವಶ್ಯಕತೆ ಇಲ್ಲ, ಪುಡಿ ರೂಪದಲ್ಲಿ ಸಿಗುತ್ತೆ, ಅದನ್ನ ನೀವು ಮಿಶ್ರಣ ಮಾಡಿ ಹಾಕಬಹುದು. ಕೆಲವರಿಗೆ ಇನ್ನೂ ಒಂದು ಅನುಮಾನ ಇರುತ್ತೆ, ನಾನು ಹೆಚ್ಚಿಗೆ ಹಾಕಬಹುದಾ, ಹೆಚ್ಚಿಗೆ ಹಾಕಬಹುದಾ ಅಥವಾ ಬೇಡವಾ ಅಂತೇಳಿ. ದಯವಿಟ್ಟು ಹೆಚ್ಚಿಗೆ ಹಾಕಬೇಡಿ. ನಮಗೆಲ್ಲರಿಗೂ ಗೊತ್ತಿದೆ ಜೈವಿಕ ಜೀವಾಣುಗಳೆಂದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅದು ಮಣ್ಣಿಗೆ ಅನುಕೂಲನೇ ಅಂತ. ಆದ್ರೆ ನಾವು ಪುಡಿ ರೂಪದಲ್ಲಿ ಬಳಸ್ತಾ ಇರೋದ್ರಿಂದ ನಾವು ಹೆಚ್ಚಿಗೆ ಪುಡಿಗಳನ್ನ ಹಾಕಿದ್ರೆ ಅದು ಕೋಟಿಂಗ್ ಆಗುತ್ತೆ, ಅಂದ್ರೆ ಬೀಜಗಳ ಮೇಲೆ ಒಂದು ಗಟ್ಟಿಯಾದ ಒಂದು ಪದರವನ್ನ ಅದೇನಾದ್ರು ಮಾಡಿದ್ರೆ ನಮ್ಗೆ ಬಿತ್ತನೆಗೆ ಚೆನ್ನಾಗಿ ಬರೋದಿಲ್ಲ, ಅಂದ್ರೆ ತಡವಾಗಿ ಬಿತ್ತನೆ ಬರುತ್ತೆ. ತಡವಾಗಿ ಬಿತ್ತನೆ ಬಂದಾಗ ನಮ್ಗೆ ಅನ್ಸಿದ್ರೆ ಮೊಳಕೆ ಸರಿಯಾಗಿ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಗರಿಷ್ಠ 10 ಗ್ರಾಂನಷ್ಟೇ 1 ಕೆಜಿಗೆ ಅಷ್ಟನ್ನೇ ನಾವು ಬಿತ್ತನೆಗೆ ಬಳಸಬೇಕು. ಇನ್ನು ಮಣ್ಣ ಒಂದು ಫಲವತ್ತತೆನ ನಾವು ಹೆಚ್ಚಿಸಬೇಕು ಅನ್ನೋದಕ್ಕಾದ್ರೆ ನಮ್ಮ ಹತ್ರ ಒಂದ್ ಇವಾಗ ನಿಮ್ಗೆ ಗೊತ್ತಿರಬಹುದು ರಂಜಕ ಕರಗಿಸುವ ದುಂಡಾಣು ಇದೆ, ಪೊಟಾಶ್ ಕರಗಿಸುವ ಒಂದು ಜೈವಿಕ ಜೀವಾಣು ಬಂದಿದೆ, ಅದಲ್ಲದೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಿಸುವಂತಹ ಒಂದು ರೈಸೋಬಿಯಂ ಅನ್ನೋದು ಒಂದು ಜೀವಾಣು ಅಥವಾ ಜೈವಿಕ ಗೊಬ್ಬರಗಳೆಲ್ಲ ಸಿಗ್ತಾ ಇದೆ. ಇವನ್ನೆಲ್ಲಾನು ನಾವು ಬಿತ್ತನೆಗೆ ಮೊದಲು ನಾವು ಬೀಜೋಪಚಾರವನ್ನ ಮಾಡಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಇವಾಗ ನೀವು ತೊಗರಿ ಬಿತ್ತನೆ ಮಾಡ್ತಾ ಇದ್ದೀವಿ ಅಥವಾ ಹೆಸರು, ಉದ್ದಿನ ಕಾಳು, ಕಡಲೆಕಾಳು ಅಥವಾ ಅಲಸಂದೆ ಈ ರೀತಿಯಾದಂತ ಒಂದು ಬೇಳೆಕಾಳುಗಳನ್ನ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದಕ್ಕೆ ದಯವಿಟ್ಟು ನೀವೆಲ್ಲರೂ ರೈಸೋಬಿಯಂ ಅನ್ನೋ ಒಂದು ಬೀಜೋಪಚಾರವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲ ನಾವು ಆಗ್ಲೇ ಅಂಗಡಿಯಿಂದ ತಂದಿದೀವಿ, ಅದಕ್ಕಾಗ್ಲೇ ಒಂದು ಯಾವ್ದೋ ಒಂದು ಕೆಮಿಕಲ್ ಇಂದ ಬೀಜೋಪಚಾರ ಮಾಡಿದರೆ ಅಂದ್ರೂ ಪರವಾಗಿಲ್ಲ, ಯಾಕೆಂದ್ರೆ ನಾವ್ ಇವಾಗ ಏನ್ ಹೇಳಿದೆ ಅವೆಲ್ಲ ನಮಗೆ ದುಂಡಾಣುಗಳು ಅಂದ್ರೆ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ನೀವು ಕೆಮಿಕಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೂ ಪರವಾಗಿಲ್ಲ, ದಯವಿಟ್ಟು ನೀವು ಈ ರೈಸೋಬಿನಿಂದ ದಯವಿಟ್ಟು ಬೀಜೋಪಚಾರ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಇದಕ್ಕೇನಂತ ಖರ್ಚಾಗೋದಿಲ್ಲ, ನಿಮ್ಗೆ 1 ಎಕರೆಗೆ 6-7 ಕೆಜಿ ನೀವು ಬಿತ್ತನೆ ಮಾಡ್ತೀರಾ ಅಂದ್ರೆ ನಿಮ್ಗೆ ಖರ್ಚು ಕೇವಲ 20 ರೂಪಾಯಿ ಬರುತ್ತೆ. 1 ಕೆಜಿ ಜೈವಿಕ ಜೀವಾಣುಗಳಿಗೆ ಕೇವಲ 100 ರೂಪಾಯಿ ಇರುತ್ತೆ, ಅದ್ ನಾವು ಬಳಸೋದು 1 ಕೆಜಿಗೆ 10 ಗ್ರಾಂ ಆಗಿರುತ್ತೆ. ಹಂಗಾಗಿ ನಮ್ಗೇನ್ ಹೆಚ್ಚು ಖರ್ಚಾಗಲ್ಲ, ಜೊತೆಗೆ ಇದಕ್ಕೇನು ಹೆಚ್ಚು ಒಂದು ತಾಂತ್ರಿಕತೆ ಬೇಕು, ಅರ್ಥ ಆಗದೆ ಇರುವಂತ ಪದ್ಧತಿನೂ ಏನಲ್ಲ, ಬಹಳ ಸುಲಭವಾಗಿ ನಾವು ಇದನ್ನ ಮಾಡ್ಕೋಬಹುದು. ಈ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಅಂದ್ರೆ ನಿಮ್ಗೆ ನಂಬಿಕೆ ಇರುವಂತಹ ಒಂದು ಅಂಗಡಿಯಿಂದ ತರಬೇಕು. ಸಾಮಾನ್ಯವಾಗಿ ಇವು ಜೀವಾಣುಗಳಾಗಿರೋದ್ರಿಂದ ಬೇಗ ಸತ್ತೋಗ್ಬಿಡುತ್ತೆ, ಹಂಗಾಗಿ ಹೆಚ್ಚು ದಿವಸ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ರೆ ಇವು ಬದುಕಿರೋದಿಲ್ಲ. ಹಾಗಾಗಿ ಇವತ್ತು ನೀವು ಬಿತ್ತನೆ ಮಾಡ್ತಿದ್ದೀರಾ ಅಂದ್ರೆ ಒಂದು ವಾರ ಮುಂಚೆ ಒಂದು ಕೆವಿಕೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯಗಳಿದಾವೆ, ಅಲ್ಲಿಂದ ಸಂಶೋಧನಾ ಕೇಂದ್ರಗಳಿದಾವೆ, ಅಲ್ಲಿಂದ ನೀವು ರೈಸೋಬಿಯಂ ಅನ್ನ ನೀವು ತಂದಿಟ್ಕೊಳ್ಳಿ. ನಂತರ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ 1 ಕೆಜಿ ಬೀಜಕ್ಕೆ 10 ಗ್ರಾಂನಂತೆ ಒಂದು ಬೆಲ್ಲದ ಪಾಕವನ್ನ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡ್ಕೊಂಡ್ಮೇಲೆ ಬೆಲ್ಲದ ಪಾಕ 1 ಎಳೆ ಬರಬೇಕು. ಆ ಬಂದಂತ ಎಳೆ ಪಾಕವನ್ನ ನೀವು ಸುರಿಬಾರ್ದು, ಬೀಜಗಳಿಗೆ ಸುರಿಬಾರ್ದು. ಒಂದು ಕವರ್ ಅಲ್ಲಿ ನೀವು ಬೀಜವನ್ನ ಹಾಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚುಮುಕಿಸ್ಬೇಕು. ನೀವ್ ಹೆಂಗೆ ನೀವು ನೀರನ್ನ ಚುಮುಕಿಸ್ತೀವಿ ಆ ರೀತಿ ಪಾಕವನ್ನ ಬೀಜಗಳ ಮೇಲೆ ಚುಮುಕಿಸಿ ಕೈ ಆಡಿಸ್ಬೇಕು. ಆವಾಗ ಒಂದು ಪದರ ನಿಮ್ಗೆ ಬೆಲ್ಲದ ಪಾಕ ಬೀಜದ ಮೇಲೆ ಅಂಟ್ಕೊಳ್ಳುತ್ತೆ. ತದ ನಂತರ ಅದ್ರ ಮೇಲೆ ನಾನು ಆಗ್ಲೇ ಹೇಳಿದಾಗೆ 10 ಗ್ರಾಂ 1 ಕೆಜಿಗೆ 10 ಗ್ರಾಂ ರೈಸೋಬಿಯಂ ಪುಡಿಯನ್ನ ನಾವು ಅದ್ರ ಮೇಲೆ ಎರಚ್ಬಿಟ್ಟು ಚುಮುಕಿಸ್ಬಿಟ್ಟು ಕೈಯಿಂದ ನಾವು ಇದು ಮಾಡಿದ್ರೆ ಅಥವಾ ಕವರ್ ಒಳಗಡೆ ಹಾಕಿದ್ರೆ ಅದಕ್ಕೆ ಗಾಳಿಯನ್ನ ಊದಿದ್ರೆ ಬಲೂನ್ ತರ ಆಗುತ್ತೆ, ಅದ್ರಲ್ಲಿ ನೀವು ಅಲ್ಲಾಡಿಸಿದ್ರೆ ಸಾಕು, ಒಂದು 10 ಸೆಕೆಂಡ್ ಅಲ್ಲಾಡಿಸಿದ್ರೆ ಅದೆಲ್ಲ ಒಂದು ಕೋಟ್ ಆಗುತ್ತೆ. ತದನಂತರ ಅದನ್ನ ಏನ್ ಮಾಡ್ಬೇಕು, ಅದನ್ನ ಒಂದು ಪೇಪರ್ ಮೇಲೆ ಹಾಸಿ ನೆರಳಲ್ಲಿ ಹಾರಾಕಬೇಕು. ಹಾರಾಕದೇ ಇದ್ರೂ ನೀವು ಬಿತ್ತನೆ ಮಾಡಬಹುದು, ಆದ್ರೆ ನಾವು ಬೆಲ್ಲದ ಪಾಕ ಹಾಕಿರೋದ್ರಿಂದ ಅಂಟುತ್ತೆ, ಬೀಜಗಳು ಒಂದಕ್ಕೊಂದು ಅಂಟುಕೊಂಡ್ರೆ ನಮ್ಗೆ ಸುಲಭವಾಗಿ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ನಾವು ಒಂದು ನೆರಳಿನಲ್ಲಿ ಅದು ಒಣಗಿಸಿದ ನಂತರ ಅದು ಫುಲ್ಲು ಚೆನ್ನಾಗಿ ಅಂಟ್ಕೊಂಡಿರುತ್ತೆ, ಮತ್ತೆ ಒಣಗಿರೋದ್ರಿಂದ ಸುಲಭವಾಗಿ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೈಸೋಬಿಯಂ ಬೀಜೋಪಚಾರ ಮಾಡೋದ್ರಿಂದ ಏನು ಅನುಕೂಲ ಅಂತ ಹೇಳಿದ್ರೆ, ನೀವು ಬೀಜೋಪಚಾರ ಮಾಡದೇ ಇದ್ರೂ ಕೂಡ ರೈಸೋಬಿಯಂ ನಮ್ಮ ಗಿಡಗಳಲ್ಲಿ ರೈಸೋಬಿಯಂ ಇರುತ್ತೆ, ಮಣ್ಣಲ್ಲಿ ರೈಸೋಬಿಯಂ ಇರುತ್ತೆ, ಅದರ ಸಂಖ್ಯೆಗಳು ಕಡಿಮೆ ಇರುತ್ತೆ. ಅದೇ ನಾವು ರೈಸೋಬಿಯಂ ಬೀಜೋಪಚಾರ ಮಾಡೋದ್ರಿಂದ ಗಿಡಗಳಲ್ಲಿ ಗಂಟುಗಳು ಹೆಚ್ಚಾಗುತ್ತೆ, ಹೆಚ್ಚು ಸಾರಜನಕವನ್ನ ಅದು ಹೀರ್ಕೊಳ್ಳುತ್ತೆ, ನಿಮ್ಗೆ ಇಳುವರಿ ಹೆಚ್ಚಾಗುತ್ತೆ. ಅಂದ್ರೆ ನೀವು ಹೊರಗಡೆಯಿಂದ ಏನು ಮೇಲು ಗೊಬ್ಬರ ಕೊಡ್ತಾ ಇದ್ರಿ, ಯೂರಿಯಾ ಕೊಡ್ಬೋದು ಅಥವಾ 10-26-26 ಏನು ಕೊಡ್ತಾ ಇದ್ರಿ, ಅದನ್ನ ನೀವು ಅರ್ಧಕ್ಕರ್ಧ ಕಡಿಮೆ ಮಾಡಬಹುದು. ಇವಾಗ ನೀವು 1 ಮೂಟೆ 10-26-26 ಕೊಡ್ತಿದ್ರೆ ಅರ್ಧ ಮೂಟೆ ಕೊಟ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಒಂದು ಲಾಭವನ್ನ ನಾವು ರೈಸೋಬಿಯಂ ಬೀಜೋಪಚಾರದಿಂದ ಪಡಿಬಹುದಾಗಿದೆ. ದಯವಿಟ್ಟು ಇದನ್ನ ಎಲ್ಲರೂ ಪಾಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದಲ್ಲದೆ ನಾನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ಜೈವಿಕ ಜೀವಾಣುಗಳಿದಾವೆ, ಅದನ್ನು ಕೂಡ ನಾವು ಬಳಸ್ಕೊಂಡು ನಾವು ಬಿತ್ತನೆಯನ್ನ ಮಾಡಬಹುದು. ಇದಲ್ಲದೆ ಇವಾಗ ನಾವು ಬೀಜ ಉಪಯೋಗಿಸೋದಿಲ್ಲ ಅಥವಾ ನಾವೇನಾದ್ರು ಗೆಡ್ಡೆ ಉಪಯೋಗಿಸ್ತಾ ಇದೀವಿ ಅನ್ನೋದೇನಾದ್ರೂ ಇದ್ರೆ, ಇವಾಗ ಉದಾಹರಣೆಗೆ ಎಲ್ಲದಕ್ಕೂ ಅಷ್ಟೇ, ನೀವು ಯಾವುದೇ ಒಂದು ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ ಗೆಡ್ಡೆಗಳಿಗೆ ನೀವು ಒಂದು ಶಿಲೀಂಧ್ರನಾಶಕ ಒಂದು ಕೀಟನಾಶಕವನ್ನು ನಾವು ಬಳಸಬೇಕಾಗತ್ತೆ. ಶಿಲೀಂಧ್ರನಾಶಕದ ಯಾವಾಗಲೂ ನೀವು ಒಂದು ಲೀಟರ್ ನೀರಿಗೆ 2 ಗ್ರಾಂನಂತೆ, ಮತ್ತೆ ಒಂದು ಕೀಟನಾಶಕ ಬಳಸೋದಾದ್ರೆ 1 ಲೀಟರ್ಗೆ 1.5 ml ನಾವು ಕೀಟನಾಶಕವನ್ನ ಬಳಸಿ ಕನಿಷ್ಠ ಅಂದ್ರೆ 20 ನಿಮಿಷ ನಾವು ಅದನ್ನ ಗೆಡ್ಡೆಯನ್ನ ನೆನೆಸಬೇಕು. ಸುಮಾರು ಕಡೆ ನಾವು ನೋಡಿದೀವಿ ಅದ್ಬಿಟ್ಟು ತೆಗೆದ್ರೆ ಉಪಯೋಗ ಇಲ್ಲ, ಅದು ನೀವು ಅದು ಏನ್ ಮಾಡದೆ ಇದ್ರೂ ನಡೆಯುತ್ತೆ. ನೀವೇನಾದ್ರೂ ಗೆಡ್ಡೆಗಳನ್ನ ಬೀಜೋಪಚಾರ ಮಾಡಿ ನಾವು ಉಪಯೋಗಿಸ್ತೀವಿ ಅಂದ್ರೆ ಕನಿಷ್ಠ 20 ನಿಮಿಷನಾದ್ರೂ ನಾವು ಆ ಗೆಡ್ಡೆಗಳನ್ನ ಆ ದ್ರಾವಣದಲ್ಲಿ ಮುಳುಗಿಸಿ ನೆನೆಸಿ ನಂತರ ನೀವು ಒಣಗಿಸ್ಬಿಟ್ಟು, ಅಥವಾ ಒಣಗಿಸೋದಂದ್ರೆ ಹಾರಾಕ್ಬೇಕು, ಉಳಿದಿದ್ದ ದ್ರಾವಣ ಎಲ್ಲ ಹೋಗ್ಬೇಕು ಅಂತೇಳಿ ಹಾರಾಕಿ ನೀವು ಅದನ್ನ ನೇರವಾಗಿ ಬಿತ್ತನೆಯನ್ನ ಮಾಡಬಹುದು. ಇಷ್ಟು ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಬರುವಂತಹ ಏನೇನು ರೋಗಗಳಿದೆ ಅವೆಲ್ಲಾನು ನಾವು ತಡಿಬಹುದು. ಇತ್ತೀಚೆಗೆ ಒಂದು ಅತಿ ಹೆಚ್ಚು ಕಾಡ್ತಾ ಇರೋದು ಅಂದ್ರೆ ಸ್ಟೆಮ್ ಫ್ಲೈ, ಅಂದ್ರೆ ಈ ಪಲ್ಸಸ್ ಏನು ಈಗ ಬೀನ್ಸ್ ಬೆಳೀತಾ ಇದಾರೆ ಅವರಲ್ಲಿ ಹೆಚ್ಚಾಗಿ ಸ್ಟೆಮ್ ಫ್ಲೈ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ. ಇದಕ್ಕೆ ನಾವು ಬಿತ್ತನೆ ಪೂರ್ವ ಬೀಜೋಪಚಾರವನ್ನ ನಾವು ಮಾಡಬಹುದು. ಇದು ಅಷ್ಟೇ, ನಿಮ್ಗೆ ಡೈಮಿಥಿಯೇಟ್ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಸಿಗುತ್ತೆ, ಅದನ್ನ ನೀವು 1 kg ಬೀಜಕ್ಕೆ 1.5-2 ml ಅದನ್ನು ಬೀಜೋಪಚಾರ ಮಾಡಿ ತಕ್ಷಣ ನೀವು ಬಿತ್ತನೆಯನ್ನ ಮಾಡಬಹುದು. ಇನ್ನು ಉಪಯೋಗಗಳು ಮತ್ತೊಮ್ಮೆ ನಾನು ಹೇಳೋದಾದ್ರೆ, ಬೀಜೋಪಚಾರ ಮಾಡೋದ್ರಿಂದ ನಮಗೆ ಒಂದು ಏನು ನಾವು ಔಷಧಿ ಪ್ರಮಾಣ ನಾನು ಆಗ್ಲೇ ಹೇಳಿದೆ ನಿಮಗೆ, ನಾವು ಬೀಜೋಪಚಾರಕ್ಕೆ ಅತಿ ಹೆಚ್ಚು ಅಂದ್ರೆ 1 kg 2 ಗ್ರಾಂನಂತೆ ಅಷ್ಟೇ ಬಳಸ್ತಾ ಇದೀವಿ. ಅದೇ ನಾವು ಬೀಜೋಪಚಾರ ಮಾಡದೆ ನಾವು ಬಿತ್ತನೆ ಮಾಡೋದ್ರಿಂದ, ಅದರಲ್ಲೂ ನಾನು ಹೆಚ್ಚಾಗಿ ಇತ್ತೀಚೆಗೆ ನಾನು ಈರುಳ್ಳಿಯಲ್ಲಿ ನೋಡ್ತಾ ಇದ್ದೀನಿ, ಸುಮಾರು ನಮ್ಮ ಕಡೆ ಏನ್ ಮಾಡ್ತಾರೆ, ಈರುಳ್ಳಿನ ಸ್ವಂತವಾಗಿ ಅವರೇ ಬೀಜಗಳನ್ನ ಉತ್ಪಾದನೆ ಮಾಡಿ ಇಟ್ಕೊಂಡಿರ್ತಾರೆ, ಆದ್ರೆ ಬೀಜೋಪಚಾರ ಮಾಡ್ತಾ ಇಲ್ಲ. ಬೀಜೋಪಚಾರ ಮಾಡದೆ ಅವರು ನೇರವಾಗಿ ಅದನ್ನ ಬಿತ್ತನೆ ಮಾಡ್ತಾರೆ. ತದ ನಂತರ ಬಿತ್ತನೆ ಮಾಡಿದ ಒಂದು 20-25 ದಿವಸಕ್ಕೆ ನಮಗೆ ಕೇಳ್ತಾರೆ, ಮೇಡಮ್ ರೋಗ ಬರ್ತಾ ಇದೆ ಅಥವಾ ಕೀಟಬಾಧೆ ಇದೆ, ನಾವು ಯಾವ ರೀತಿ ಅದನ್ನ ಹತೋಟಿ ಮಾಡಬೇಕು ಅಂತ ಹೇಳಿ. ಅದೇ ನೀವು ಬೀಜೋಪಚಾರನ ನೀವು ಬಿತ್ತನೆ ಮಾಡುವಾಗಲೇ ನಾವು ಬೀಜೋಪಚಾರ 2 ಗ್ರಾಂನಂತೆ ಮಾಡಿದ್ರೆ, ತದನಂತರ ನಾವು ಖರ್ಚು ಮಾಡ್ತೀವಲ್ಲ 400 ಗ್ರಾಂ ಹಿಡಿದು 1 kg ವರೆಗೆ ನಾವು ಶಿಲೀಂಧ್ರನಾಶಕವನ್ನ 1 ಎಕರೆಗೆ ಉಪಯೋಗಿಸ್ತಾ ಇದೀವಿ. ಅಂದ್ರೆ 2 ಗ್ರಾಂ ಜಾಗದಲ್ಲಿ ನಾವು ಸುಮಾರು 1 kg ಔಷಧಿಯನ್ನ ನಾವು ಮಣ್ಣಿಗೆ ಹಾಕ್ತಾ ಇದೀವಿ, ಅಂದ್ರೆ ವಿಷವನ್ನ ಹಾಕ್ತಾ ಇದೀವಿ. ಈ ಖರ್ಚನ್ನ ತಡಿಬಹುದು, ಜೊತೆಗೆ ಒಂದು ಮಣ್ಣಿನ ಒಂದು ಆರೋಗ್ಯವನ್ನು ಕೂಡ ನಾವು ಬೀಜೋಪಚಾರದಿಂದ ನಾವು ಕಾಪಾಡ್ಕೋಬಹುದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಒಂದು ಸಾರಿ ಬೀಜೋಪಚಾರ ಮಾಡಿದ್ರೆ ನೀವು ಸರಿ ಸುಮಾರು ಒಂದು 30 ದಿನಗಳ ಕಾಲ ಅದು ಔಷಧಿಯ ಒಂದು ಪರಿಣಾಮ ಅದ್ರ ಮೇಲೆ ಇರೋದ್ರಿಂದ ಒಂದು ಆರೋಗ್ಯಕರವಾದ ಒಂದು ಬೆಳೆಯನ್ನ ನಾವು ಬೆಳಿಬಹುದು. ಜೊತೆಗೆ ಟ್ರೈಕೋಡರ್ಮ, ಸೋಡೋಮಾನಸ್, ನಾನಾಗ್ಲೇ ಹೇಳಿದಾಗೆ ಇವೆಲ್ಲ ಒಂದು ಜೈವಿಕ ಜೀವಾಣುಗಳಾಗಿರೋದ್ರಿಂದ ಇವುಗಳು ಕೂಡ ಮಣ್ಣಲ್ಲಿ ಇವುಗಳ ಸಂಖ್ಯೆಯನ್ನು ನಾವು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡ್ತೀವಿ. ಜೊತೆಗೆ ಮಣ್ಣಿನಿಂದ ಬರುವಂತಹ ರೋಗಗಳು, ಮತ್ತೆ ಬೀಜದಿಂದ ಬರುವಂತಹ ರೋಗಗಳು, ಗಾಳಿಯಿಂದ ಬರುವಂತಹ ರೋಗಗಳು ಏನಿರುತ್ತೆ ಅವೆಲ್ಲನೂ ಕೂಡ ನಾವು ಒಂದು ಹತೋಟಿ ಮಾಡೋದಕ್ಕೆ, ಒಂದು ಸಮಗ್ರವಾಗಿ ಒಂದು ರೋಗವನ್ನ ಅಥವಾ ಒಂದು ಕೀಟಬಾಧೆಯನ್ನ ನಿವಾರಣೆ ಮಾಡೋದಕ್ಕೆ ಈ ಬೀಜೋಪಚಾರ ನಮಗೆ ಹೆಚ್ಚಾಗಿ ಒಂದು ಸಹಾಯವನ್ನ ಮಾಡುತ್ತೆ. ಇನ್ನು ಮೂರನೇದು ಅತಿ ಮುಖ್ಯ ಅಂತ ಹೇಳಿದ್ರೆ ವೆಚ್ಚ. ನಾನಾಗ್ಲೇ ಹೇಳಿದಾಗೆ ನಿಮ್ಗೆ ಒಂದು ಬೀಜೋಪಚಾರ ಮಾಡೋದಕ್ಕೆ ಗರಿಷ್ಠ ಅಂದ್ರೆ ಒಂದು 50-60 ರೂಪಾಯಿ ಖರ್ಚಾಗಬಹುದು ಅಷ್ಟೇ. ಅದೇ ನೀವು ಔಷಧಿಯನ್ನ ತಂದು ನಾನು ಔಷಧಿನೇ ಹೊಡಿತೀನಿ ಅನ್ನೋದಾದ್ರೆ ನಿಮ್ಗೆ 1,500-2,000 ರೂಪಾಯಿ ನಮಗೆ ಖರ್ಚಾಗುತ್ತೆ. ಹಾಗಾಗಿ ವೆಚ್ಚನೂ ಕೂಡ ನಾವಿಲ್ಲಿ ಕಡಿಮೆಯನ್ನ ಮಾಡಿಕೊಂಡು ಒಂದು ಆರೋಗ್ಯಕರವಾದ ಒಂದು ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ, ವಿಷರಹಿತ ಒಂದು ಬೆಳೆಯನ್ನ ಬೆಳೆಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಮತ್ತೊಂದು ನಾನಾಗ್ಲೇ ಹೇಳಿದಾಗೆ ಇನ್ನೊಂದು ಬೀಜೋಪಚಾರ ಅಂತ ಹೇಳಿದ್ರೆ ನಮ್ಗೆ ಒಂದು ಮೊಳಕೆ ಪ್ರಮಾಣವನ್ನ ನಾವು ಹೆಚ್ಚು ಮಾಡಬಹುದು, ಜಾಸ್ತಿ ಮಾಡ್ಕೋಬಹುದು. ಅದರಲ್ಲೂ ಮುಖ್ಯವಾಗಿ ನೀವೇನಾದ್ರೂ ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ರೆ ನೀವು ಒಂದೊಂದು ರಾತ್ರಿ ಈ ಬೀಜಗಳನ್ನ ನೆನೆಸ್ಬಿಟ್ಟು ಬಿತ್ತನೆ ಮಾಡಿ, ಕೃಷಿ ಬೆಳೆಗಳನ್ನ ಮಾತ್ರ. ಆದ್ರೆ ಈ ಬೇಳೆಕಾಳು ಬೆಳೆಗಳನ್ನ ನೆನೆಸಬೇಡಿ, ಯಾಕೆ ನಾವು ನಮ್ಮ ಸಂಶೋಧನೆ ಪ್ರಕಾರ ಏನಾಗುತ್ತೆ, ನಾವು ಬೇಳೆಕಾಳುಗಳನ್ನ ನೆನೆಸಿದ್ರೆ ಅದರಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ಹೆಚ್ಚು ನೀರನ್ನ ಅತಿ ವೇಗವಾಗಿ ಹೀರ್ಕೊಳ್ಳೋದ್ರಿಂದ ನಾವು ಡ್ಯಾಮೇಜ್ ಆಗುತ್ತೆ, ಇಂಬಿಬಿಷನ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಅದು ಸೀಲಿಂಗ್ ಏನಿರುತ್ತೆ ಅದು ಒಡೆಯುತ್ತೆ. ಸೊ ಹಾಗಾಗಿ ಬೇಳೆಕಾಳುಗಳನ್ನ ನೀವು ನೀರಲ್ಲಿ ನೆನೆಸದೆ ನೇರವಾಗಿ ನೀವು ಬಿತ್ತನೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಅದ್ರ ಬದಲು ನಾವು ಜೋಳ ಅಥವಾ ಗೋಧಿ ಈ ರೀತಿಯಾದ ಒಂದು ಬೆಳೆಗಳನ್ನ ನೀವು ಬಿತ್ತನೆ ಮಾಡೋದಾದ್ರೆ ಆ ಬೆಳೆಗಳನ್ನ ಒಂದು ರಾತ್ರಿ, ಅಂದ್ರೆ ನಾಳೆ ಬಿತ್ತನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು ರಾತ್ರಿ 8 ಗಂಟೆಗೆ ನೀವು ಅಥವಾ 8-9 ಗಂಟೆಗೆ ನೀವು ನೀರಲ್ಲಿ ನೆನೆಸಿ ಬೆಳಗ್ಗೆ 1-6-7 ಗಂಟೆಗೆ ತೆಗೆದು ಹೆಚ್ಚು ನೀರನ್ನ ಬಸದು ನಾವು ನೆರಳಲ್ಲಿ ಅದನ್ನ ಹರಡ್ಬಿಟ್ಟು ನಾವು ಬಿತ್ತನೆಗೆ ಉಪಯೋಗಿಸಿದ್ದೆ ಆದ್ರೆ ಹೆಚ್ಚು ಮೊಳಕೆಯನ್ನ ಪಡಿಬಹುದು, ಹೆಚ್ಚು ಸದೃಢವಾದ ಒಂದು ಬೆಳೆಯನ್ನ ಬರುತ್ತೆ, ಜೊತೆಗೆ ಒಂದೇ ಸಮನಾಗಿ ಒಂದು ಮೊಳಕೆಯನ್ನ ಕೂಡ ನಾವು ಪಡಿಬಹುದಾಗಿದೆ. ಇದಿಷ್ಟು ಬೀಜೋಪಚಾರ ಮಾಡೋದ್ರಿಂದ ನಮಗೆ ಆಗುವಂತಹ ಲಾಭ, ಕಡಿಮೆ ವೆಚ್ಚದಲ್ಲಿ ಒಂದು ಅಧಿಕವಾದ ಒಂದು ಲಾಭವನ್ನ ಪಡೆಯುವಂತ ಒಂದು ಪದ್ಧತಿ ಅಂದ್ರೆ ಅದು ಬೀಜೋಪಚಾರ. ಧನ್ಯವಾದಗಳು.

ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಲೋಕದಲ್ಲಿ ಮಾಯಿ ಹುಟ್ಟಳು ಕೇಳಿರಿ ಜನರೆಲ್ಲ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ. ಮರ್ತ್ಯ ಲೋಕದಲ್ಲಿ ಮಾಯಿ ಹುಟ್ಟಳು ಕೇಳರಿ ಜನರೆಲ್ಲ, ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ಅಂಬಗ ವರ, ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ. ನಿರಂಕಾರಿಯಮ ಸೇರಿ ನುಟ್ಟಳು ಅಹಂಕಾರಿಯಮ ಕುಬಸ ತೊಟ್ಟಳು ಅಂಬಾ, ನಿರಂಕಾರಿಯಮ ಸೇರಿ ನುಟ್ಟಳು ಅಹಂಕಾರಿಯಮ ಕುಬಸ ತೊಟ್ಟಳು. ಸತೀಶ ಕೋಟಿ ದೇವತರಲ್ಲ ತಲೆವಳಗಿನ ಕುದಲ ಅಂಬಾ, ಸತೀಶ ಕೋಟಿ ದೇವತರಲ್ಲ ತಲೆವಳಗಿನ ಕುದಲ. ಮೂರ್ತಿಗಳ ರಾಜುಡು ತುರುಮಡಿ ತುರುಬನ ಕಟ್ಟಿದಳು ದೇವಿ, ತುರುಬನ ಕಟ್ಟಿದಳು. ಆದಿನಾರಾಯಣಂಬ ಬೈತಲೆ ತೆಗೆದು ವಾಗಳ ತಯ್ಯಾರ, ಆದಿನಾರಾಯಣಂಬ ಬೈತಲೆ ತೆಗೆದು ವಾಗಳ ತಯ್ಯಾರ. ಸೂರ್ಯಚಂದ್ರರ ವಾಲಿಯ ಮಾಡಿ ಕಿವಿಯೊಳಗಿಟ್ಟವಳು ದೇವಿ, ಕಿವಿಯೊಳಗಿಟ್ಟವಳು. ಚಂದ್ರರ ವಾಲಿಯ ಮಾಡಿ ಕಿವಿಯೊಳಗಿಟ್ಟವಳು ದೇವಿ, ಕಿವಿಯೊಳಗಿಟ್ಟವಳು. ಕೃಷ್ಣ ಅತ್ತಾವುತಾರನ ತುಮಡೆ ಮುಗಿನೊಳಗಿಟ್ಟವಳು, ಕೃಷ್ಣ ಅತ್ತ ಅವತಾರನ ತುಮಡೆ ಮುಗಿನೊಳಗಿಟ್ಟವಳು. ನಕ್ಷತ್ರಗಳ ಯಾರವ ಮಾಡಿ ಕೊರಳಗ ಧರಿಸಿದಳು ದೇವಿ, ಕೊರಳಗ ಧರಿಸಿದಳು. ನಕ್ಷತ್ರಗಳ ಯಾರವ ಮಾಡಿ ಕೊರಳಗ ಧರಿಸಿದಳು ದೇವಿ, ಕೊರಳಗ ಧರಿಸಿದಳು. ನಕ್ಷತ್ರಗಳ ಯಾರವ ಮಾಡಿ ಕೊರಳಗ ಧರಿಸಿದಳು. ಇಂದ್ರನಿಯನು ತೂಪಾಜು ಬಂದಿ ಮಡಿ ತೋಳೊಳಗಿಟ್ಟವಳು ದೇವಿ, ತೋಳೊಳಗಿಟ್ಟವಳು. ದೇವಿ ಬಾಜು ಬಂದಿ ಮಡಿ ತೋಳೊಳಗಿಟ್ಟವಳು ದೇವಿ, ತೋಳೊಳಗಿಟ್ಟವಳು. ಕಾಮನೆಯೊಡೆದು ಕಂಕಣ ಮಾಡಿ ಕೈಯಲ್ಲಿ ಕಟ್ಟಿದಳು, ಕಾಮನೆಯೊಡೆದು ಕಂಕಣ ಮಾಡಿ ಕೈಯಲ್ಲಿ ಕಟ್ಟಿದಳು. ಸಪ್ತ ಋಷಿಗಳ ಉಂಗರ ಮಾಡಿ ಕೈ ಬೆರಳೊಳಗಿಟ್ಟವಳು ದೇವಿ, ಬೆರಳೊಳಗಿಟ್ಟವಳು. ಋಷಿಗಳ ಉಂಗರ ಮಾಡಿ ಕೈ ಬೆರಳೊಳಗಿಟ್ಟವಳು ದೇವಿ, ಬೆರಳೊಳಗಿಟ್ಟವಳು. ಆದಿಶೇಷನ ಡಾಬು ಮಾಡಿ ನಡುವಿಗೆ ಹಾಕಿದಳು, ಆದಿಶೇಷನ ಡಾಬು ಮಾಡಿ ನಡುವಿಗೆ ಇಟ್ಟವಳು. ಶುಂಭನ ಶುಂಭರ ತೋಡವ ಮಾಡಿ ಕಾಲೊಳಗಾಗಿದಳು ದೇವಿ, ಕಾಲೊಳಗಾಗಿದಳು. ದೇವಿ ಕಾಲೊಳಗಾಕಿದಳು ದೇವಿ, ಕಾಲೊಳಗಾಕಿದಳು. ರಾಜರಾಜರಿಗೆಲ್ಲ ಬಿಲ್ಲಿಯ ಮಾಡಕಾಲಿ ಬೆರಳೊಳಗಿಟ್ಟವಳು, ರಾಜರಾಜರಿಗೆಲ್ಲ ಬಿಲ್ಲಿಯ ಮಾಡಕಾಲಿ ಬೆರಳೊಳಗಿಟ್ಟವಳು. ಪ್ರಪಂಚ ಎಂಬ ಪಾತಿಕೆ ಮಾಡಿ ಪಾದೊಳೆ ಮೆಟ್ಟಿದಳು ದೇವಿ, ಪಾದೊಳೆ ಮೆಟ್ಟಿದಳು. ಪ್ರಪಂಚ ಎಂಬ ಪಾತಿಕೆ ಮಾಡಿ ಪಾದೊಳೆ ಮೆಟ್ಟಿದಳು ದೇವಿ, ಪಾದೊಳೆ ಮೆಟ್ಟಿದಳು. ತಿಂಗಳಿಗೆ ಸ್ಥಳದಲ್ಲಿ ಮಲಾಸಿ ಹುಟ್ಟಿದ ಯಾರಿಗೆ ಮಾತಿಲ್ಲ. ನಾಗಲೋಕದಲ್ಲಿ ನಾಗೇಂದ್ರ ನಳವನು, ದೇವಾಲೋಕದಲ್ಲಿ ದೇವೇಂದ್ರ ಇರುವನು. ಭೂಲೋಕದಲ್ಲಿ ಹುಟ್ಟಳೆ ಗೌರಮ್ಮ, ಭೂಲೋಕದಲ್ಲಿ ಹುಟ್ಟಳೆ ಗೌರಿಯ. ನಾಗಲೋಕದಲ್ಲಿ ಭೂಲೋಕದಲ್ಲಿ ಹುಟ್ಟಳೆ ಗೌರಮ್ಮ, ಭೂಲೋಕದಲ್ಲಿ ಹುಟ್ಟಳೆ ಗೌರಿಯ. ಗೌರೇ ಗೌರಮ್ಮ ಅಷ್ಟಾಗಿ ಇಷ್ಟಕಿತ ದೊಡ್ಡ ಮಗಳಾಗಿ ಹನ್ನೆರಡು ವರ್ಷ ಆದಿತ್ತು ಹದಿನಾರು ವರ್ಷ ಮುಗಿದಿತ್ತು ಗೌರಮ್ಮ ಹುಟ್ಟಳೆ ಯಾರಿಗೆ ಕೊಡಲಿ ಜಗದಂಬ ಹುಟ್ಟಳೆ ಯಾರಿಗೆ ಕೊಡಲಿ ಗೌರಮ್ಮ ಹುಟ್ಟಳೆ ಯಾರಿಗೆ ಕೊಡಲಿ ಜಗದಂಬ ಹುಟ್ಟಳೆ ಯಾರಿಗೆ ಕೊಡಲಿ ಮಗಳೇ ಒಕ್ಕಲಿಗೆರ ಮಗನಿಗೆ ಕೊಡಲೇನೆ ಗೌರಮ್ಮ ಮಗಳೇ ಒಕ್ಕಲಿಗೆರ ಮಗನಿಗೆ ಕೊಡಲೇನೆ ತಂದೆ ಒಕ್ಕಲಿಗೆರ ಬಾಳ್ಲೆವು ನಾಯ್ ಒಕ್ಕಲಿಗೆರ ಬಾಳ್ಲೆವು ಹೇಳುವೆನು ಎಂಟ ಎತ್ತಿನ ಕಸ ನಾ ಬಳಿ ಸಗಣಿ ಪುಟ್ಟಿ ರಚು ನಾ ಹೋರು ಇನ್ನುಕೊಮ್ಮೆ ಜೋಳ ನಾ ಬೇಸು ಒತ್ತರ ರೊಟ್ಟೆ ನಾ ಸುಡು ಒತ್ತರ ರೊಟ್ಟೆ ನಾ ಸುಡು ಮತ್ತಾರಿ ಕೊಡಲಿ ಗೌರಮ್ಮ ನಿನಗೆ ಇನ್ನಾರಿ ಕೊಡಲಿ ಜಗದಂಬ ನಿನಗೆ ಮತ್ತಾರಿ ಕೊಡಲಿ ಗೌರಮ್ಮ ನಿನಗೆ ಇನ್ನಾರಿ ಕೊಡಲಿ ಜಗದಂಬ ನಿನಗೆ ಮಗಳೇ ಕೊಮಟಾರ ಮಗನಿಗೆ ಕೊಡಲೇನೆ ಮಗಳೇ ಕೊಮಟಾರ ಮಗನಿಗೆ ಕೊಡಲೇನೆ ಕೊಮಟಾರ ಬಾಳ್ಲೆವು ನಾ ಹೇಳು ಎಂಟ ದಿವಸದ ಸಂತಿ ನಾ ಮಾಡು ರೋಡಾಗಿ ಅಂಗಾಡಿ ನಾಯಿಡು ದುಡ್ಡಿಲೆ ವ್ಯಾಪಾರ ನಾ ಮಾಡು ದುಡ್ಡಿಲೆ ವ್ಯಾಪಾರ ನಾ ಮಾಡು ಪತ್ತಾರಿ ಕೊಡಲಿ ಗೌರಮ್ಮ ನಿನಗೆ ಇನ್ನಾರಿ ಕೊಡಲಿ ಜಗದಂಬ ನಿನಗೆ ಮಗಳ ಬ್ರಾಹ್ಮಣನ ಮಗನಿಗೆ ಕೊಡಲೇನೆ ಬ್ರಾಹ್ಮಣನ ಬಾಳ್ಲೆವು ಹೇಳ್ತೀನಿ ದಿನ ತಣ್ಣೀರೊಳಗೆ ನಾ ಮುಳುಗು ಗುಡಿ ಬಿಟ್ಟು ಮಡಿಗಾಳ ನಾ ಹೋಡು ಗುಡಿ ಬಿಟ್ಟು ಮಡಿಗಾಳ ನಾ ಹೋಡು ಮಧ್ಯಾಹ್ನಗಾಳ ನಾ ಮಾಡು ಮಧ್ಯಾಹ್ನ ಊಟ ನಾ ಮಾಡು ಲಾರೆ ಮಧ್ಯಾಹ್ನ ಕೊಡಲೆ ಗೌರಮ್ಮ ನಿನಗೆ ಮತ್ತಾರಿ ಕೊಡಲಿ ಜಗದಂಬ ನಿನಗೆ ಅಪ್ಪಯ್ಯ ಕೇಳನ್ನ ಮಾತು ಕೇಳು ಗಿರಿರಾಜ ಕೇಳನ್ನ ಸಿದ್ದಪಟ್ಟಣದಲ್ಲಿ ಶಿವನಲ್ಲಿ ನನ್ನ ಮನಸ್ಸು ಜಂಗಮಾರ ಈಗ ಕೊಡ ನನ್ನ ತಂದೆ ಸಿದ್ದಪಟ್ಟಣದಲ್ಲಿ ಶಿವನಲ್ಲಿ ನನ್ನ ಮನಸ್ಸು ಜಂಗಮಾರ ಈಗ ಕೊಡ ನನ್ನ ತಂದೆ ಬೂದಿ ಬಡ್ಕಾನೆ ಜಂಗಮ ಮನ ಮನೆಗಕ್ಕೆ ಮಟ್ಟಕ್ಕೆ ಮನ ಮನೆಗಿಟ್ಟು ಮಟ್ಟಕ್ಕೆ ಕೆರೆ ಬಾಯಿ ಪಾಲು ದಬ್ಬವನೆ ಹೊಳೆ ಬಾವಿ ಪಾಲು ನೂಕವನೆ ಬೂದಿ ಬಡ್ಕಾನಿಗೆ ಕೊಡಲಾರೆ ಗೌರಮ್ಮ ಬೂದಿಗೆ ನಾನ ಕೊಡಲಾರೆ ಗೌರಮ್ಮ ಅಷ್ಟಮಾತಿ ಕೇಳಿ ಸಿಟ್ಟಿಲೆ ಎದ್ದಾಳೆ ಅಡವಿಯಾರಣ್ಣ ಎಡದಾಳೆ ಆ ಬೆಟ್ಟ ಈ ಬೆಟ್ಟ ನಡೆವೆ ಗುಡ್ಡ ಭದ್ರ ಶಿವನದಲ್ಲಿ ರುದ್ರಾಕ್ಷಿ ರುದ್ರಾಕ್ಷಿ ವನದಲ್ಲಿ ಬಾಳಿಯ ಬಾಳಿಯ ವನದಲ್ಲಿ ನಿಂಬಿಯ ನಿಂಬಿಯ ವನದಾಗ ನಿಂತಾಳೆ ಗೌರಮ್ಮ ನಿಂಬಿಯ ವನದಾಗ ನಿಂತಾಳೆ ಗೌರಮ್ಮ ಸೂಜಿ ಮೇಲೆ ಏಳ ಸೂಜಿಯ ಅದ್ರ ಮೇಲೆ ಒಂದು ಲಿಂಬೆಣ್ಣ ಎರಡು ಕಾಲು ಮೇಲಾಗಿ ಸಿರು ಅಡಿಯಾಗಿ ಶಿವನಿಗೆ ತಪಸು ನಿಂತಾಳೆ ಗೌರಿ ಗೌರಿಯ ತಪಸು ಶಿವನಿಗೆ ಎಣ್ಣಿನ ಗುರ್ತ ತಿಳಿಬೆ ಎಣ್ಣಿನ ಮೈಮಾವು ತಿಳಿಬೆ ದಟ್ಟಿ ಪಿತಾಂಬ್ರವು ಹುಟ್ಟಾನು ತಲೆ ಮೇಲೆ ಪುಟ್ಟಿ ಹೊತ್ತಾನು ಬೆನ್ನಿಗೆ ಕೂಸು ಕಟ್ಟನು ಕರವಂಜಿ ರೂಪ ತಾಳನು ಮಹಾದೇವ ಕರವಯ್ಯಬೇಟು ಮತ್ತೆ ಕೈಯಳದಾನ ದೇವುಲಕ ಬೆಟ್ಟು ಮರ್ತೆ ಕೈ ಮಾದಗೀರ ಉಣಿಯಲ್ಲಿ ಹೊಕ್ಕಾಳೆ ಕುಂಬಾರ ಉಣಿಯಾಗ ಕುಂತಾಳೆ ಕಣಿಯೇ ಕಣಿಯೇ ಕಣಿಯಳ ಬಂದೆ ಕಣಿಯೇ ಕಣಿಯೇ ಕಣಿಯಳ ಬಂದೆ ಕಣಿ ಶಬ್ದ ತಾಯಿ ಗೌರಮ್ಮ ಇಬ್ಬರ್ನ ದಾಸರ್ನ ಕಳಿಸಾಳೆ ನಮ್ಮ ಗೌರಿ ಕರಿತಾಳೆ ಬಾರಕ ನಮ್ಮ ತಾಯಿ ಕರಿತಾಳೆ ಬಾರಕರ ಗಂಡನ್ನೆಲ್ಲದ ಮನೆಗೆ ನಾ ಬಾರು ಪುರುಷನೆಲ್ಲದ ಮನೆಗೆ ನಾ ಬಾರು ನಮ್ಮ ಗೌರಿ ಇರಲಿಕ್ಕೆ ನಿನಗೇನು ಬಾಯ ನಮ್ಮ ತಾಯಿ ಇರಲಿಕ್ಕೆ ನಿನಗೇನು ಬಾಯ ಏಳ ಬಾಗಿಲ ಬಾ ಏಳ ಬಾಗಿಲ ದಾಟಿ ಎಂಟ ಬಾಗಿಲಿಗೆ ರತ್ನದ ಕಂಬಳಿ ಗದ್ದೆಗೆ ಗತ್ತಿಗೆ ಮ್ಯಾಲೆ ಕರವಂಜನ ನಿನ ಕಂಡ ನೂರು ಯಾವ್ದೇ ಕರವಂಜಿ ನಿನ ತವರ ಮಾನಿ ಯಾವ್ದೇ ಕರವಂಜಿ ನನ ಗಂಡ ನೂರು ಹರಿಯ ದಾವಣೆ ನನ ತವರ ಮಾನಿ ಬಳಗೆ ಮಸಿ ನೀ ಉಂಡ ಊಟ ನಾ ಹೇಳ ನಿನಗೆ ಬಿದ್ದ ಸಪನ ನಾ ಹೇಳ ನಾ ಉಂಡ ಊಟ ನೀನೇನು ನನಗೆ ಬಿದ್ದ ಸಪನ ನೀನೇನು ಮುತ್ತು ಕೊಡತೀನಿ ಕಣಿಗೆಳೆ ವಂಕಿಯು ಕೊಡತೀನಿ ಕಣಿಗೆಳೆ ವಜ್ರವು ಕೊಡತೀನಿ ಕಣಿಗೆಳೆ ವಜ್ರವು ಕೊಡತೀನಿ ಕಣಿಗೆಳೆ ಮುತ್ತು ನಮ್ಮ ಕಡೆ ಮುಚ್ಚಿನ ಜ್ವಾಳ ನಿಮ್ಮ ರತ್ನ ನಮ್ಮ ಕಡೆ ಕೌಳಿಯ ಹಣ್ಣ ನಿಮ್ಮ ವಜ್ರ ನಮ್ಮ ಕಡೆ ಗಜ್ಜರ ನಿಮ್ಮ ವಂಕಿ ನಮ್ಮ ಕಡೆ ಕೂರಿ ಕುಂಟಿ ಅಲ್ಲಿಂದ ಸ್ವಾಮಿ ಕೈಲಾಸ ಮತ್ತೆಂದ ರೂಪ ತಾಳನು ಮತ್ತೆಂದ ರೂಪ ತಾಳನು ಕಾಶಿ ಪಿತ್ತಾಂಬ್ರವು ದರ್ಶನು ತಲೆ ಮೇಲೆ ಜಾಟ ಕಟ್ಟನು ಹಣಿ ಮೇಲೆ ಈ ಭೂತಿ ದರ್ಶನು ದೇವನ ಕೈ ಬಿಟ್ಟು ಮತ್ತೆ ಕೈ ಇಳಿದಾನೆ ಗೌರಿಯ ತಾಕ ಬಂದನ ಮಹಾದೇವ ಗೌರಿಯ ತಾಕ ಇಳದಾನು ಘೋರಾರಣದಲ್ಲಿ ಭಿಕ್ಷವು ನೀಡಂದ ಘೋರಾರಣದಲ್ಲಿ ಭಿಕ್ಷವು ನೀಡಂದ ಗೌರಮ್ಮ ಮುತ್ತು ರತ್ನದಿಂದ ನೀಡಕ ಗೌರಿಯ ಶರಗ ಇಳದಾನು ಮಹಾದೇವ ಗೌರಿಯ ಶರಗ ಇಳದಾನು ಮಹಾದೇವ ನೀನು ಯಾರು ಹೇಳು ಜಂಗೈ ಚಿತ್ತಪಟ್ಟಣದಲ್ಲಿ ಶಿವನಲ್ಲಿ ನಾನು ಜಂಗಮರಾಯ ಬಂದಿನ ಗೌರಿಯ ಚಿತ್ತಪಟ್ಟಣದಲ್ಲಿ ಶಿವನಲ್ಲಿ ನಾನು ಜಂಗಮರಾಯ ಬಂದಿನ ಗೌರಿಯ ಗೌರಮ್ಮ ಶಿವನು ಸಂತೋಷವಾಯಿತು ದೇವಲೋಕ ಎಂಬುದು ಹಂದ್ರವು ಮತಲೋಕ ಎಂಬುದು ಶಾಸ್ವಿಯ ಸೂರ್ಯ ಚಂದ್ರ ಎರಡು ಬಾಸಿಂಗ ನಾಗಲೋಕಾದವರಿಗೆ ನಾಗೈಲೆ ದೇವಲೋಕಾದವರಿಗೆ ಶೋಭಾನಿ ಮುತ್ತು ರತ್ನದಿಂದ ಹುಡಿಗಳ ಮುತ್ತು ರತ್ನದಿಂದ ಹುಡಿಗಳ ನಾಗಲೋಕಾದವರಿಗೆ ನಾಗೈಲೆ ವೈ ದೇವಲೋಕಾದವರಿಗೆ ಶೋಭಾನ ಗೌರಿಗೆ ಶಿವನಿಗೆ ಲಗ್ನವೂ ಆಯಿತು ಗೌರಿಗೆ ಶಿವನಿಗೆ ಶಿವನಿಗೆ ಲಗ್ನವು ಆಯಿತು ಗೌರಿಗೆ ಶಿವನಿಗೆ ಲಗ್ನವು ಆಯಿತು ನಾಗಲೋಕದಲ್ಲಿ ನಾಗೇಂದ್ರ ದೇವಾಲೋಕದಲ್ಲಿ ದೇವೇಂದ್ರ ಭೂಲೋಕದಲ್ಲಿ ಹುಟ್ಟಳ ಗವರಮ್ಮ ಭೂಲೋಕದಲ್ಲಿ ಹುಟ್ಟಳ ಗವರ ನಾಗಲೋಕದಲ್ಲಿ ನಾಗೇಂದ್ರ ದೇವಾಲೋಕದಲ್ಲಿ ಭೂಲೋಕದಲ್ಲಿ ಹುಟ್ಟಳ ಗವರಮ್ಮ ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ ಉಡಿಶಾಂಡಿ ಜಿಂಬ ಶಾಂಡಿ ಇಡಿಂಬ ಪಂಚತತ್ವ ಪಿಂಡದ ಮೂಲ ತಿಳಿಯಲಿಲ್ಲ ಗುರುವಿನ ಕೀಲ ಪಂಚತತ್ವ ಪಿಂಡದ ಮೂಲ ತಿಳಿಯಲಿಲ್ಲ ಗುರುವಿನ ಕೀಲ ತಿಳಿದವ ಕೈ ಮಾರಾಣಿಲ್ಲ ಮುಕ್ತಿಗೆ ಬಂದನಲ್ಲ ಸಾವುಟ್ಟಿದರಡಿಲ್ಲ ಇದರಂತೆ ತಿಳಿಯೋ ಮೂರ್ಖ ಹಿಡಿಮಾನ ದೋಳು ತರಕ ಗುರುಪಾದ ಹಿಡಿಯೋರಿತಿಲ್ಲ ನಡೆಯೋ ಪೂರ್ವದಲ್ಲಿ ಪರವಸ್ತು ನಿರಲ ಭಾಷಾ ಇಪ್ಪತ್ತೆರಡು ಸಾವಿರ ಆಲಂಗ ಅಂಗ ಇಳಿಹಿಂಗ ಎಪ್ಪತ್ತೆರಡು ಸಾವಿರ ಆಲಂಗ ಅಂಗ ಇಳಿಹಿಂಗ ಸವಸ್ಯರು ಬೆಂದ ಜ್ವಾಲ ಪಂಚರು ವಾರು ಮೂಲ ಸವಸ್ಯರು ಬಿಂದ